1800-425-3330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024 ಫೆಬ್ರವರಿ 2025 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚನ್ನು ಎಚ್ಚರಿಕೆಯಿಂದ ಓದಿ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹ ಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-425-8330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಈಗ ಕೇಳಿ ಮೊಬೈಲ್ ಕ್ಯಾಂಟೀನ್. ಈ ಕುರಿತು ಸ್ವಂತ ಉದ್ಯಮದಲ್ಲಿ ತೊಡಗಿ ಸ್ವಾವಲಂಬಿ ಬದುಕು ಸಾಗಿಸುತ್ತಿರುವ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕು ಶಂಕರಘಟ್ಟದ ಯುವ ರೈತರಾದ ಮಹೇಶ್ ಕೆಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಮ್ಮ ಜೊತೆ ಯುವ ಉದ್ಯಮಿ ಇದ್ದಾರೆ ಮಹೇಶ್ ಅಂತ ಹೇಳ್ಬಿಟ್ಟು. ಶಂಕರಘಟ್ಟದಲ್ಲಿ ಮೂಲತಃ ಕೃಷಿ ಕುಟುಂಬದವರು, ಕೃಷಿನೇ ಇವರು ತಮ್ಮ ಒಂದು ಜೀವನಾಡಿಯಾಗಿ ಇದ್ ಮಾಡ್ಕೊಂಡು ಬಂದಿರೋದು. ಜೊತೆಗೆ ಈಗ ಏನು ಮೊಬೈಲ್ ಕ್ಯಾಂಟೀನ್ ಅನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಶಂಕರಘಟ್ಟ ಪ್ರದೇಶದಲ್ಲಿ ಇವರು ಮೊಬೈಲ್ ಕ್ಯಾಂಟೀನ್ ಅನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಈಗ ಯಾವ ರೀತಿಯಿಂದ ಇವರು ಮೊಬೈಲ್ ಕ್ಯಾಂಟೀನ್ ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತನ್ನೋದನ್ನ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಹೇಳಿ ಮಹೇಶ್, ಯಾವ ವರ್ಷದಿಂದ ಈ ಒಂದು ಮೊಬೈಲ್ ಕ್ಯಾಂಟೀನ್ ನ ಆರಂಭ ಮಾಡಿದ್ರಿ? ಸರ್, ನಾವು 2013 ಸ್ಟಾರ್ಟ್ ಮಾಡಿದ್ದು, ಈಗ ಹಂಗೆ ನಡ್ಕೊಂಡ್ ಬರ್ತಾ ಇದೆ. ಹೇಗೆ ಇದು ನಿಮ್ಗೆ ಹೊಳಿತು, ಇದನ್ನೇ ಕ್ಯಾಂಟೀನ್ ಮಾಡ್ಬೇಕು ಅಥವಾ ಇದರಲ್ಲೇ ಮುಂದುವರಿಬೇಕಂತ? ಸರ್, ನನಗೆ ಓದ್ಬೇಕಾದ್ರೆ ಇದ್ದಿದ್ದು ಏನಾರು ಸ್ವಂತವಾಗಿ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಸ್ವಲ್ಪ ದಿವಸ ಕೆಲಸ ಮಾಡಿದ್ವಿ, ಅಲ್ಲಿ ಏಕಾಏಕಿ ತೆಗ್ದಾಕಿದ್ರು. ಅವಾಗ ಮನ್ಸಿಗೆ ತುಂಬಾ ನೋವಾಯ್ತು. ಎಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ವಿ, ಅಲ್ಲಿ ಯೂನಿಯನ್ ಆಯ್ತು ಅಂತ ಹೇಳಿ ಏಕಾಏಕಿ ತೆಗ್ದಾಕ್ಬಿಟ್ರು. ಅವಾಗ ಮನ್ಸಿಗೆ ನೋವಾಯ್ತು, ಬೇಡ ಇನ್ನೊಬ್ರು ಕೈ ಕಡೆ ಕೆಲಸ ಮಾಡೋದೇ ಬೇಡ, ನಮ್ದು ಏನೋ ಸ್ವಲ್ಪ ಮಾಡ್ಕೊಂಡು ಹೋಗೋಣ ಅಂತೇಳಿ ಶುರು ಮಾಡಿದ್ವಿ. ಅದು ನಡ್ಕೊಂಡು ಹೋಗ್ತಾ ಇದೆ. ಈಗ ಮೂಲತಃ ಕೃಷಿ ಕುಟುಂಬದವರು ತಾವು. ಅಲ್ಲಿ ಎಷ್ಟು ಎಕರೆ ಜಮೀನು ಹೊಂದಿದ್ರಿ? 1 ಎಕರೆ ಇದೆ ಅಷ್ಟೇ ಸರ್. ಸಣ್ಣ. ಈಗ ಅಮ್ಮ ಅಪ್ಪ ಮಾಡ್ತಾರೆ? ತಂದೆಯವರು ಇಲ್ಲ, ತಾಯಿಯವರು ಇದಾರೆ. ರಾಗಿ ಬೆಳೀತಾರೆ ಸರ್. ರಾಗಿ ಅಷ್ಟೇ? ರಾಗಿ ಅಷ್ಟೇ. ನಮ್ಮ ನೀರಾವರಿ ತಾಲೂಕಲ್ಲ, ನಮ್ ನಾಗಮಂಗ್ಲ ತಾಲೂಕು. ಏನು ಮಳೆ ಆಧಾರಿತ ಭೂಮಿ, ಹಂಗಾಗಿ ರಾಗಿ ಬೆಳೀತಾರೆ ಸರ್. ರಾಗಿ ಅಂದ್ರೆ ಒಂದೇ ಬೆಳೆ ಬೆಳ್ಕೊಂತೀರಾ? ಬೆಳೆ ಒಂದ್ ಬೆಳೆ ಅಷ್ಟೇ ಸರ್. ಜೊತೆಗೆ ಹೈನುಗಾರಿಕೆಗೆ ಏನಾದ್ರು? ಹೈನುಗಾರಿಕೆ ಈಗ ಲಾಕ್ ಡೌನ್ ಟೈಮಲ್ಲಿ ಮಾಡಿದ್ವಿ ಸರ್, ಇಲ್ಲೇ ಮಾಡಿದ್ವಿ, ಭದ್ರಾವತಿಲೇ ಮಾಡಿದ್ವಿ, ಚೆನ್ನಾಗಿತ್ತು. ಮತ್ತೆ ಎಲ್ಲ ಫ್ರೀ ಆದ್ಮೇಲೆ ಮತ್ತೆ ನಾವು ಮತ್ತೆ ಬಿಸ್ನೆಸ್ ಬಂದ ಬರ್ಲಾಗಿ ಅದನ್ನ ಮೇಂಟೈನ್ ಮಾಡಕ್ ಆಗ್ಲಿಲ್ಲ, ಹಂಗಾಗಿ ಹಸು ಎಲ್ಲ ಕೊಟ್ಬಿಟ್ವಿ. ಮೊಬೈಲ್ ಕ್ಯಾಂಟೀನ್, ಸಂಚಾರಿ ಕ್ಯಾಂಟೀನ್ ನೀವು ನಡೆಸ್ತಾ ಇದ್ದೀರಿ ಶಂಕರಘಟ್ಟದಲ್ಲಿ, ಇದು ಒಂದೇನಾ ಅಥವಾ ಬೇರೆ ಬೇರೆ ಕೂಡ? ಶಂಕರಘಟ್ಟ ಒಂದಿದೆ, ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜ್ ಹತ್ರ ಒಂದು ಬ್ರಾಂಚ್ ಮಾಡಿದೀವಿ. ಹೆಂಗ ಅದ್ ನಡ್ಕೊಂಡು ಹೋಗ್ತಾ ಇದೆ ಸರ್. 4 ಜನ ಲೇಬರ್ ಇದಾರೆ, ನಮ್ಮ ಮನೆಯವರು, ನಮ್ಮ ಮಾವ, ನಮ್ಮ ಬಾಮ ಇದ, ನಮ್ಮ ಅಮ್ಮ, ಎಲ್ಲರೂ ಸೇರಿ ಒಟ್ಟು ಕೂಡು ಕುಟುಂಬದಲ್ಲಿ ಒಂದ್ 4 ಜನ ಲೇಬರ್ ಇದಾರೆ. ಎಲ್ಲ ನಮಗೆ ವಿಶ್ವಾಸದಲ್ಲಿ ಇರೋಂತವ್ರು ನಡ್ಕೊಂಡು ಹೋಗ್ತಾ ಇದೆ ಸರ್. ಇದು ಸಹ್ಯಾದ್ರಿ ಕಾಲೇಜ್ ಅಂತ ಹೇಳಿದ್ರಿಲ್ಲ, ತಾವು ಉತ್ಪನ್ನ ಮಾಡಿ ಇಲ್ಲಿನ ಒಂದು ತಯಾರಿಕೆ ಮಾಡಿ ಕಳಿಸ್ತೀರಾ ಹೇಗೆ? ಇಲ್ಲೇ ಇಲ್ಲೇ ಶಂಕರ್ ಘಟ್ಟದಲ್ಲಿ ಎಲ್ಲ ಪ್ರಿಪರೇಷನ್ ಮಾಡಿ ಅಲ್ಲಿಗೆ ಕಳಿಸ್ತೀವಿ. ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಬೇಕು ಅಂದಾಗ ಅಲ್ಲಿ ಮಾಡ್ಕೋತೀವಿ, ಅಷ್ಟು ಬಿಟ್ರೆ ಎಲ್ಲ ಇಲ್ಲಿಂದಲೇ ಕಳಿಸ್ತೀವಿ. ಏನೇನು ಪದಾರ್ಥಗಳನ್ನ ಮಾಡ್ತೀರಿ ಸರ್? ನಮ್ಮಲ್ಲಿ ಮಟನ್ ಐಟಮ್ ಇರುತ್ತೆ, ಚಿಕನ್ ಐಟಮ್ ಇರುತ್ತೆ, ವೆಜ್ ಐಟಮ್ ಇರುತ್ತೆ, ಎಗ್ ಐಟಮ್ ಇರುತ್ತೆ, ಮುದ್ದೆ ಈ ತರ. ಬೆಳಿಗ್ಗೆ ತಿಂಡಿಗೆ? ಬೆಳಿಗ್ಗೆ ತಿಂಡಿ ಇಡ್ಲಿ, ಚಿತ್ರಾನ್ನ, ದೋಸೆ ಈ ತರ ಇರುತ್ತೆ ಸರ್. ನಮ್ದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 6:30-7 o'clock ಸ್ಟಾರ್ಟ್ ಆದ್ರೆ ನೈಟ್ 9:30 ಕ್ಲೋಸ್. ಇದ್ರ ಜೊತೆಗೆ ಈಗ ಕುಟುಂಬದವರು ಅಂತ ಹೇಳಿದ್ರಿ, ಕುಟುಂಬದವ್ರ ಜೊತೆಗೆ ಮತ್ತೆ ಹೊರಗಿನವ್ರಿಗೆ ಏನಾದ್ರು ತಗೊಂಡಿದ್ದೀರಾ? ಹೊರಗಡೆ ಅವ್ರು ಇದಾರೆ ಸರ್, ಇದಾರೆ 3-4 ಜನ ಇದಾರೆ. ನಾವು ಫ್ಯಾಮಿಲಿ ಅವರೇ 5 ಜನ ಇದೀವಿ. ಅಲ್ಲಿ 9 ಜನ ಸೇರಿ ನಾವು ಡಿವೈಡ್ ಆಗಿ ಮಾಡ್ತಾ ಇದ್ದೀರಾ. ಈಗ ಇದಕ್ಕೆ ಬೇಕಾದಂತ ಒಂದು ಕಚ್ಚಾ ವಸ್ತುಗಳು ಸಾಮಗ್ರಿಗಳು ಇಲ್ಲಿಂದ ಸ್ಥಳೀಯವಾಗಿನೇ ತಗೊಳ್ತೀರಿ? ಎಲ್ಲ ತರಕಾರಿ ಇದೆಲ್ಲ ಇಲ್ಲೇ ಸ್ಥಳೀಯವಾಗಿ ತಗೋತೀನಿ. ಮತ್ತೆ ರೈಸ್ ಐಟಮ್ ಎಲ್ಲ ಸ್ವಲ್ಪ ಶಿವಮೊಗ್ಗ ತರ್ತೀನಿ, ಸ್ವಲ್ಪ ಸ್ಥಳೀಯಾಗೆ ತಗೋತೀನಿ. ಎಲ್ಲ ಒಟ್ಟು ನಾವು ಫೋನ್ ಮಾಡಿದಾಗ ಅವ್ರವ್ರೆ ತಂದು ಕೊಟ್ಬಿಡ್ತಾರೆ, ಅದು ನಾವೇನು ಹೋಗಲ್ಲ ಸರ್. ಇದು ಒಟ್ಟಿಗೆ ಶುರು ಮಾಡಿದ್ದ ಸಹ್ಯಾದ್ರಿ ಕಾಲೇಜ್ ಎದುರುಗಡೆ? ಸಹ್ಯಾದ್ರಿ ಹತ್ರ ಈಗ 3 ವರ್ಷ ಆಯ್ತು. ಅಂದ್ರೆ ಈ ಒಂದು ಶಂಕರ ಘಟ್ಟದಲ್ಲಿ ಆಗಿರುವಂತ ನೋಡ್ಕೊಂಡ್ಬಿಟ್ಟು ತಮ್ಮ ಒಂದು ವಿಸ್ತರಣೆ ಮಾಡಿದಿರಿ? ಹೌದು ಸರ್ ಇಲ್ಲಿಂದ ನೋಡ್ಕೊಂಡ್ಬಿಟ್ಟು ವಿಸ್ತರಣೆ ಮಾಡಿ. ಈಗ 3 ವರ್ಷದಲ್ಲಿ ಯಾವ ರೀತಿಯ ಒಂದು ಪ್ರಗತಿ ಕಂಡಿದೆ ಅಲ್ಲಿ? ಪರವಾಗಿಲ್ಲ ಸರ್. ಅಂದ್ರೆ ಇವಾಗ ಏನಾಗ್ಬಿಡ್ತಂದ್ರೆ ಸರ್, ನಮಗೆ ಈ ರೇಟ್ ವೇರಿಯೇಷನ್ ಆಗ್ಬಿಡ್ತು ತುಂಬಾ. ಅಂದ್ರೆ ಅದು ಮುಂಚೆ ನಾವು ಏನ್ ಪ್ರೈಸ್ ಕೊಡ್ತಾ ಇದ್ವಿ, ಇವತ್ತು ನಾವು ಅದೇ ಪ್ರೈಸ್ ಕೂಡ ಅಂತ ಪರಿಸ್ಥಿತಿ ಇದೆ. ಪ್ರೈಸ್ ಹೈಕ್ ಮಾಡಿದ್ರೆ ನಮ್ದೆಲ್ಲ ಸ್ಟೂಡೆಂಟ್ ಏರಿಯಾ, ಹಂಗಾಗಿ ಕಸ್ಟಮರ್ ಆಗಲ್ಲ. ಈಗ ಅಕ್ಕಿ ರೇಟು, ಮೊಟ್ಟೆ, ಚಿಕನ್, ಮಟನ್ ಪ್ರತಿ ಒಂದನ್ನು ಇನ್ಕ್ಲೂಡಿಂಗ್ ಆಗಿದೆ, ಇನ್ಕ್ಲೂಡಿಂಗ್ ಜಾಸ್ತಿ ಆಗ್ಬಿಟ್ಟಿದೆ. ಈಗ ನಾವು ಅದನ್ನ ಬ್ಯಾಲೆನ್ಸ್ ಮಾಡಕ್ ಆಗ್ತಿಲ್ಲ. ನನ್ನ ಸಮಸ್ಯೆ ಅಂತಲ್ಲ, ನನ್ನ ಜೊತೆ ಇರೋದಂತವ್ರೆಲ್ಲರೂ ಇದೇ ಅನುಭವಿಸ್ತಾ ಇರೋದು ಇವತ್ತಿನ ಇದ್ರಲ್ಲಿ. ಈಗ ರೇಟ್ ಜಾಸ್ತಿ ಮಾಡಿದ್ರೆ ಕಸ್ಟಮರ್ ಬರಲ್ಲ, ಹಂಗಾಗ್ಬಿಟ್ಟಿದೆ. ನೋಡ್ಬೇಕು. ಮನೆಯಲ್ಲಿ ಹೋಮ್ ಡೆಲಿವರಿಗೋಸ್ಕರ ಏನಾದರೂ ಆರ್ಡರ್ ಕೊಡ್ತಾರೆ? ಕೊಡ್ತೀನಿ ಸರ್, ಹೋಮ್ ಡೆಲಿವರಿ ಕೊಡ್ತೀನಿ. ಮತ್ತೆ ಫಂಕ್ಷನ್ ಗಳಿಗೆ ಆರ್ಡರ್ ಕೊಟ್ರೆ ಮಾಡ್ಕೊಡ್ತೀನಿ. ಎಲ್ಲ ಏನು ಇಲ್ಲ ಅಂತ ಏನು ಹೇಳಲ್ಲ ಸರ್. ನಮ್ಗೆ ಈ ತರ ಬಂದು ಅಡಿಗೆ ಮಾಡ್ಕೊಡಿ ಅಂದ್ರೆ ಹೋಗಿ ಮಾಡ್ಕೊಟ್ಬಿಟ್ಟು ಬರ್ತೀವಿ. ಇದು ನೀವು ಅಡಿಗೆ ಒಂದು ಗುತ್ತಿಗೆ ಕೂಡ ತಗೋತೀರಾ? ಈಗ ಮದ್ವೆ ಸಮಾರಂಭ ಮಟ್ಟಕ್ಕೆಲ್ಲ ತಗೊಳಕ್ ಆಗಲ್ಲ, ಏನಕ್ಕೆ ಅಂದ್ರೆ ಅದೆಲ್ಲ ಮರ್ಯಾದೆ ಪ್ರಶ್ನೆಗಳಿರ್ತದೆ, ನಾವು ಇದನ್ನ ಮೇಂಟೈನ್ ಮಾಡಕ್ ಆಗಲ್ಲ, ಅಷ್ಟು ಜನಕ್ಕೆ ಮೇಂಟೈನ್ ಮಾಡಕ್ ಆಗಲ್ಲ. ಹಂಗಾಗಿ ನಾವು ಅವೆಲ್ಲ ಏನಿಲ್ಲ, ಸಣ್ಣ ಪುಟ್ಟದ ಬರ್ತ್ಡೇ ಪಾರ್ಟಿ, ಸಣ್ಣ ಪುಟ್ಟ ಫಂಕ್ಷನ್ ಗಳಿಗಿದ್ದಾಗ ಮನೆಗೆ ಬಂದ ಐಟಮ್ ಮಾಡ್ಕೊಡಿ ಅಂದ್ರೆ ಹೋಗಿ ಮಾಡ್ಕೊಡ್ತೀವಿ. ಬರ್ತ್ಡೇ, ಎಂಗೇಜ್ಮೆಂಟ್ ಇವೆಲ್ಲ ಮಾಡ್ಕೊಡ್ತೀವಿ. ಈಗ ಮುಂದಿನ ಯೋಜನೆ ಏನು ನಿಮ್ದು? ಈಗ ಈಗಾಗಲೇ ಶಂಕರಘಟ್ಟದಲ್ಲಿ ತುಂಬಾ ಚೆನ್ನಾಗಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಾ, ಜೊತೆಗೆ ಏನು ಸಹ್ಯಾದ್ರಿ ಕಾಲೇಜ್ ಎದುರುಗಡೆ ಕೂಡ ಆರಂಭ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಇನ್ನು ನಿಮ್ಮ ಒಂದು ಯೋಜನೆ ಇರೋದ್ಮೇಲೆ ಅವ್ರ ಹೆಸರಲ್ಲೇ ಮಾಡ್ಬೇಕು ಅಂತ ಹೇಳಿ, ಅಪ್ಪು ಫಾಸ್ಟ್ ಫುಡ್ ಅಂತಲೇ ಹೆಸರಿಟ್ಟಿದ್ದೀನಿ. ಅವ್ರ ಹೆಸರಲ್ಲೇ ಮಾಡ್ಬೇಕು. ಇಲ್ಲಿ ಶಂಕರಘಟ್ಟ ನನ್ನ ಹೆಸರಲ್ಲಿ ಮಾಡಿದ್ವಿ, ಅವ್ರ ಮೇಲೆ ತುಂಬಾ ಅಭಿಮಾನ ನಮ್ಗೆ. ಇದರಿಂದ ನಾವು ಅವ್ರ ಹೆಸರಲ್ಲೇ ಮಾಡ್ಬೇಕು ಅಂತ ಹೇಳಿ ಅವ್ರ ಫೋಟೋ ಇಟ್ಟು ನನ್ಗೆ ಅವ್ರ ಹೆಸರಲ್ಲಿ ಮಾಡಿದ್ಮೇಲೆ ಚಿಕ್ಕಪಟ್ಟೆ ಕ್ಲಿಕ್ ಆಯ್ತು. ಅಂದ್ರೆ ಅದು ಹೇಳ್ಕೊಳಕ್ ಆಗಲ್ಲ, ಆ ಲೆವೆಲ್ ಕ್ಲಿಕ್ ಆಯ್ತು. ಅವ್ರ ಹೆಸರೇನು ಇದೋ, ನಮ್ಮ ಐಟಮ್ ಇದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬಾ ಕ್ಲಿಕ್ ಆಯ್ತು. ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಪ್ರತಿಕ್ರಿಯೆ ಜನರಿಂದ ಕೂಡ. ಈಗ ನನ್ನ ಇಲ್ಲಿ ಮಹೇಶ ಅಂತಿದ್ದವ್ರು ಅಲ್ಲಿ ಅಪ್ಪು ಅಂತಾರೆ, ಆ ಲೆವೆಲ್ ಆಗ್ಬಿಟ್ಟಿದೆ. ಮಹೇಶ ಅನ್ನೋ ಹೆಸರೇ ಮರ್ತೋಗ್ಬಿಟ್ಟಿದೆ ಅಲ್ಲಿ. ಈಗ ಯಾರೇ ಬಂದ್ ಕೇಳಿರು ಅಪ್ಪು ಇಲ್ವಾ ಅಂತಲೇ ಕೇಳ್ತಾರೆ. ಹಂಗಾಗಿ ಅವರು ಮಾಡಿರ್ತಕ್ಕಂತ ಸಾಧನೆ, ಅವ್ರ ಜೀವ ಅಂತ ಇರ್ಬೇಕಾದ್ರೆ ಯಾರಿಗೂ ಗೊತ್ತಾಗ್ಲಿಲ್ಲ. ತೀರ್ ಹೋದ್ಮೇಲೆ ಹೇಗೆ ಅಂತಂದ್ರೆ, ಅದು ಪ್ರತಿಯೊಂದು ಹಳ್ಳಿ ಹಳ್ಳಿಗಳಿಗೂ ಕೂಡ ಎಷ್ಟು ಒಂದು ಪ್ರಚಾರ ಆಗಿದೆ ಅಂತ ಹೇಳಿದ್ರೆ ನಂಬಕ್ ಆಗ್ತಾ ಇಲ್ಲ. ಇದು ಒಂದು ಒಳ್ಳೆ ಉದಾಹರಣೆ ನೋಡಿ, ಅವ್ರು ಮಾಡಿರ್ತಕ್ಕಂತ ಕೆಲಸ ಅಂದ್ರೆ ಅವ್ರು ಮಾಡಿದ್ದಾರೆ ಒಳ್ಳೆ ಸಮಾಜ ಸೇವೆ, ಜೊತೆಗೆ ಅವರು ಏನು ಅಭಿವೃದ್ಧಿ ಪರ ಕಾರ್ಯಕ್ರಮಗಳು ಮಾಡಿದಾರಲ್ಲ, ಅದು ಯಾರಿಗೂ ಗೊತ್ತಾಗಿಲ್ಲ. ಅವರು ಜೀವಂತ ಇರ್ಬೇಕಾದ್ರೆ ಇವ್ರೇನಪ್ಪ ಒಬ್ಬ ನಟರು ಅಥವಾ ಒಬ್ಬ ಮೇರು ನಟರು, ಇವರು ಫಿಲ್ಮ್ ಆಕ್ಟರ್ಸ್ ಇವರು ಅಂತ ಅನ್ಕೊಂಡಿದ್ರು. ಬಟ್ ಈ ಒಂದು ಸಮಾಜ ಸೇವೆ ಇದೆಯಲ್ಲ, ಇದು ನಾವು ಎಂದಿಗೂ ಹೌದು ಸ್ಮರಿಸಬೇಕು. ಮತ್ತೆ ಇದು ನಾವು ಎಂದು ಮರೆಯದೇ ಇರತಕ್ಕಂತ ಒಂದು ಸೇವೆ ಇದು ಅವ್ರದ್ದು. ಮತ್ತೆ ಈಗ ಈ ಒಂದು ವ್ಯವಹಾರದಲ್ಲಿ ಏನ್ ಅನಿಸ್ತದೆ ನಿಮ್ಗೆ, ಮಾಡಿದ್ದ ಒಂದು ಕೂಲಿ ಸಿಕ್ತಪ್ಪ ಅಂತ ಅನ್ಸುತ್ತಾ, ಅಥವಾ ಇಲ್ಲ ನಮ್ಗೆ ನೆಮ್ಮದಿಯ ಜೀವನ ಜೊತೆಗೆ ನಮ್ಮ ಒಂದು ಸಂಬಳ ಇಲ್ಲ ಅಂತ ಒಂದು ಕೊರಗು, ಸರ್ಕಾರಿ ನೌಕರರಿಗೆ ಯಾವ ರೀತಿ ತಿಂಗಳಿ ತಿಂಗಳಿ ಸಂಬಳ ಇರುತ್ತೆ ಅದು ಇಲ್ಲ ಅಂತ ಕೊರಗುದು ನಾವು ನೀಗಿಸ್ ನಮ್ಗೆ ನೀಗುತ್ತದೆ ಅಂತ ಹೇಳ್ತೀರಾ ಹೇಗೆ? ಇಲ್ಲ ಸರ್, ಆ ವಿಚಾರದಲ್ಲಿ ಕೆಲವೊಂದ್ ದಿವಸ ತುಂಬಾ ನೋವು ಪಡ್ತೀವಿ, ಕೆಲವೊಂದ್ ದಿವಸ ಅಯ್ಯೋ ಬಿಡು ಯಾರು ಏನ್ ಅನ್ನಂಗಿಲ್ಲ ನಮ್ದು ಆದ್ರೆ ಮಾಡ್ಕೋತೀವಿ ಇಲ್ಲಾಂದ್ರೆ ಇರ್ತೀವಿ ಅನ್ನೋ ಇದ್ರಲ್ಲಿ ಇರ್ತೀವಿ. ಅಂದ್ರೆ ಗವರ್ಮೆಂಟ್ ಎಂಪ್ಲಾಯ್ ಆದ್ರೆ ಫಿಕ್ಸ್ ಸ್ಯಾಲರಿ ಇರುತ್ತೆ, ಒಂದ್ ಅವ್ರದ್ ಯಾವ್ದೇ ಕಮಿಟ್ಮೆಂಟ್ ಅದ್ರ ಲೆಕ್ಕದಲ್ಲಿ ನಡೆಯುತ್ತೆ. ನಾವ್ ಕಮಿಟ್ಮೆಂಟ್ ಮಾಡ್ಕೊಂಡ್ರೆ ಬಗೆಹರಿಸಕ್ ಆಗಲ್ಲ, ಏನ್ಕೆ ಅಂದ್ರೆ ಒಂದ್ ದಿವಸ ನಡೆಯುತ್ತೆ ನಡೆಯಲ್ಲ, ನಮ್ದು ಒಂದು ತಿಂಗಳಿಗೆ ಇಷ್ಟು ಬರುತ್ತೆ ಅನ್ನೋ ಕ್ಯಾಲ್ಕುಲೇಷನ್ ಹಾಕೊಂಡ್ ಮಾಡಕ್ಕೆ ಆಗಲ್ಲ. ಕೆಲವೊಂದು ತಿಂಗಳು ಜಾಸ್ತಿ ಆಗ್ಬಹುದು, ಕಡಿಮೆ ಆಗ್ಬಹುದು. ತಮ್ಮ ಒಂದು ಅನುಭವದಲ್ಲಿ ಇದು ಋತುಮಾನಕ್ಕೆ ತಕ್ಕಂಗೆ ವ್ಯವಹಾರ ಆಗುತ್ತಂತೀರಾ? ಹೌದು ಸರ್, ಋತುಮಾನ ಈಗ ಕೆಲವೊಮ್ಮೆ ಈ ಭಕ್ತಿ ಸೀಸನ್ ಗಳು ಬಂದ್ಬಿಡುತ್ತೆ, ಅಯ್ಯಪ್ಪ ಓಂ ಶಕ್ತಿ ಮತ್ತೆ ಶ್ರಾವಣ ಕಾರ್ತಿಕ ಈ ಸೀಸನ್ ಗಳೆಲ್ಲ ನಮ್ಮ ತುಂಬಾ ನಾನ್ ವೆಜ್ ಐಟಮ್ ಎಲ್ಲ ತುಂಬಾ ಕಡಿಮೆ ಯೂಸ್ ಆಗುತ್ತೆ. ಆ ಒಂದು ನಾಲ್ಕು ತಿಂಗಳು ತುಂಬಾ ಕೇರ್ಫುಲ್ ಆಗಿ ಮೇಂಟೈನ್ ಮಾಡಬೇಕಾಗತ್ತೆ, ಇಲ್ಲಾಂದ್ರೆ ತುಂಬಾ ಲಾಸ್ ಆಗುತ್ತೆ. ಇದರ ಒಂದು ಜೊತೆಗೆ ಈಗ ಸಸ್ಯಾಹಾರಿ ಮಾಂಸಾಹಾರಿ ಎರಡೂ ಕೂಡ ತಾವು ಮಾಡ್ತಾ ಇದ್ದೀರಾ, ಸಸ್ಯಾಹಾರಿ ವಿಚಾರದಲ್ಲಿ ಬಂದ್ರೆ ಹೇಗೆ ಇದು? ನಮ್ಮಲ್ಲಿ ನಾವು ಮಾಂಸಾಹಾರಿ ಸಸ್ಯಾಹಾರಿ ಮಿಕ್ಸ್ ಮಾಡೋದ್ರಿಂದ ಪರ್ಸೆಂಟೇಜ್ ಕಡಿಮೆ, ಸಸ್ಯಾಹಾರಿ ಹೋಗೋದು ತುಂಬಾ ಕಡಿಮೆ, ಹಂಗಾಗಿ ಸಸ್ಯಾಹಾರಿ ಏನು ನಮ್ಮಲ್ಲಿ ಜಾಸ್ತಿ ಹೋಗಲ್ಲ, ಹಂಗಾಗಿ ನಾವು ಅದಕ್ಕೆ ಜಾಸ್ತಿ ಇದ್ ಮಾಡ್ಕೊಳ್ಳಲ್ಲ. ತಿಂಡಿ ಬೆಳಿಗ್ಗೆ ತಿಂಡಿ ಅಷ್ಟೇ ಅಷ್ಟೇ, ಈಗ ವೆಜ್ ಬೇಕಂದ್ರೆ ಅದಕ್ಕೆ ಒಂದು ವೆಜ್ ಫ್ರೈಡ್ ರೈಸ್ ಹೆಂಗ್ ಮಾಡ್ಕೊಡ್ತೀವಿ ಅಷ್ಟೇ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಏನ್ ಹೇಳ್ತೀರಾಗ ಯುವಕರಿಗೆ ನಿಮ್ಮ ಹಾಗೆ ಏನೋ ಸುಮಾರು ಜನ ನಮ್ಮ ಬೆಂಗಳೂರಲ್ಲಿ ನಾವು ನೋಡಿದಾಗೆ, ಸರ್ ನಾವು ಮಂಡ್ಯದಿಂದ ಬಂದಿದ್ವಿ, ನಾವು ಮೈಸೂರಿಂದ ಬಂದಿದ್ವಿ, ದಾವಣಗೆರೆಯಿಂದ ಬಂದಿದ್ವಿ, ಇಲ್ಲ ನಾವು ಬಿಜಾಪುರದಿಂದ ಬಂದಿವಿ ಅಂತ ಹೇಳಿ ಹೇಳ್ತಾರೆ ಈ ಫ್ಲಿಪ್ಕಾರ್ಟ್ ಅಲ್ಲಿ. ಜೊತೆಗೆ ಬೇರೆ ಬೇರೆ ಏನು ಇದೆ ನೋಡ್ರಿ, ಈಗ ಏನು ಹೋಮ್ ಡೆಲಿವರಿ ಕೆಲಸಗಳು ಇವೆಲ್ಲಾನು ತುಂಬಾ ಒಂದ್ 10,000 ಕೊಟ್ಟರು ನಾವು ಅಲ್ಲಿ ಕೆಲಸ ಮಾಡೋರು ಇದಾರೆ, ಇವರಿಗೆ ಏನ್ ಹೇಳ್ತೀರಾ ತಾವು ತಮ್ಮ ಒಂದು ಸಂದೇಶದಲ್ಲಿ? ಸರ್ ನನ್ನ ಅನುಭವದಲ್ಲಿ ಹೇಳ್ಬೇಕಂದ್ರೆ ಒಂದ್ ಕಡೆ ಕೆಲಸ ಮಾಡೋದಕ್ಕಿಂತ ಬಿಸ್ನೆಸ್ ಓಕೆ, ಆದ್ರೆ ಸರ್ ತುಂಬಾ ಅನುಭವ ಬೇಕು, ಮುಂಜಾಗ್ರತೆ ಬೇಕು, ಇಲ್ಲ ಅಂದ್ರೆ ಅವ್ರು ಏನು ದುಡಿಮೆ ಇರುತ್ತೆ ಅದನ್ನೆಲ್ಲ ಲಾಸ್ ಮಾಡ್ಕೋತಾರೆ. ಈಗ ನಾನು ಕಂಡಂಗೆ ನನ್ನ ಸ್ನೇಹಿತರೆ ತುಂಬಾ ಜನ ಲಾಸ್ ಆಗ್ಬಿಟ್ಟಿದ್ದಾರೆ, ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಏನಕ್ಕೆ ಅನುಭವದ ಕೊರತೆ ಇರುತ್ತೆ, ಮತ್ತೆ ಎಲ್ಲಾರ್ಗು ಎಲ್ಲಾ ಬಿಸ್ನೆಸ್ ಕೈ ಹಿಡಿಯಲ್ಲ, ಹಂಗಾಗಿ ತುಂಬಾ ಯೋಚನೆ ಮಾಡಿ ಒಂದು ಬಂಡವಾಳ ಹಾಕ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಆಗು ಹೋಗುಗಳನ್ನ ನೋಡಿ ಆಗುತ್ತೆ ಇಲ್ಲ ಯೋಚನೆ ಮಾಡಿ ಹಾಕಿದ್ರೆ ಸ್ವಲ್ಪ ಸೇಫ್, ಇಲ್ಲ ಅಂದ್ರೆ ಸರ್ ಇವತ್ತಿನ ಇದರಲ್ಲಿ ವಿದ್ಯಮಾನದಲ್ಲಿ ತುಂಬಾ ಕಷ್ಟ ಸರ್, ಒಂದು ಬಿಸ್ನೆಸ್ ಮಾಡಿ ಕ್ಲಿಕ್ ಮಾಡುವಂತದ್ದು ಇದೆಯಲ್ಲ ತುಂಬಾ ಕಷ್ಟ. ಹೊಸದಾಗಿ ನಾನು ಮಾಡ್ತೀನಿ ಅಂತ ಎಲ್ಲೋ ತಂದಿರ್ತಾರೆ ಸಾಲನ, ಈಗ ಒಂದು 5 ಲಕ್ಷ ಸಾಲ ತಗೊಬಂದು ಅವತ್ತು ಶುರು ಮಾಡ್ತಾರೆ, ಆದ್ರೆ ಒಂದು 2 ತಿಂಗಳು ತಡ್ಕೊಳಕ್ ಆಗಲ್ಲ ಅವ್ರ ಕೈಯಲ್ಲಿ, ಏನಕ್ಕೆ ಅಂದ್ರೆ ಬಡ್ಡಿ ಕೈಯಿಂದ ಕಟ್ಟಬೇಕಾಗತ್ತೆ, ಎಲ್ಲ ಅವ್ರದೇ ಆದ ಸಮಸ್ಯೆಗಳು ಸೃಷ್ಟಿ ಆಗ್ಬಿಡುತ್ತೆ. ಈಗ ಒಂದು ಸಾಲ ಅಂತ ಬಂದ ತಕ್ಷಣ ಅವ್ರದೇ ಆದ ಕಮಿಟ್ಮೆಂಟ್ ಶುರು ಆಗ್ಬಿಡುತ್ತೆ, ಅವಾಗ ಏನಾಗುತ್ತೆ 3 ತಿಂಗಳಿಗೆ ಖಾಲಿ ಮಾಡ್ಬಿಡ್ತಾರೆ, ಲಾಸ್ ಆಗುತ್ತೆ. ನಾನು ಕಂಡಂಗೆ ಇದೇ ಶಂಕರಘಟ್ಟದಲ್ಲಿ ಹೆಚ್ಚು ಕಡಿಮೆ 100-150 ಅಂಗಡಿ ಖಾಲಿ ಆಗಿರ್ಬೋದು, ನನಗೆ ಗೊತ್ತಿದಂಗೆ ಈ 10-11 ವರ್ಷ ಜರ್ನಿಲಿ 100-150 ಅಂಗಡಿ ಖಾಲಿ ಆಗಿದೆ, ಮತ್ತೆ ಆ ಖಾಲಿ ಆಗಿರೋರು ಒಬ್ರು ನಾನು ದುಡ್ಕೊಂಡು ಹೋಗ್ತಾ ಇದೀನಿ ಅಂತ ಹೇಳೋರು ಇಲ್ಲ, ಎಲ್ಲ ಲಾಸ್ ಮಾಡ್ಕೊಂಡು ಹೋದವರೇ ಇರೋದು. ಇದನ್ನ ಈ ಒಂದು ಸಮಸ್ಯೆನೆ ನೀವು ಯಾವ ರೀತಿಯಿಂದ ಸರಿ ದೂಗಿಸ್ಕೊಂಡು ಬರ್ತಾ ಇದ್ದೀರಿ, ಯಾವ ರೀತಿಯ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ ನೀವು? ಏನಿಲ್ಲ ಸರ್, ಎಲ್ಲ ಪ್ಲಾನಿಂಗ್ ಅಷ್ಟೇ, ಆಗ ಅಂತ ದಿವಸ ದುಡ್ಕೋಬೇಕು, ಆಗದೆ ಇದ್ದ ದಿವಸ ಅದಕ್ಕೆ ಮ್ಯಾನೇಜ್ ಮಾಡ್ಬೇಕು. ಒಂದು ಈಗ ವ್ಯವಹಾರ ಬಿಟ್ರೆ ಹೋಯ್ತು, ಈಗ ಕಷ್ಟಪಟ್ಟ ಸಾಲನೋ ಏನೋ ಮಾಡಿ ಮಾಡಿರ್ತೀವಿ ಬಿಟ್ರೆ ಹೋಯ್ತು, ಅದನ್ನ ಮೇಂಟೈನ್ ಮಾಡ್ಬೇಕಷ್ಟೇ, ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈಗ ಇವತ್ತು ಲಾಸ್ ಆಯ್ತು ಅಂತೇಳಿ ನಾನು ಬಿಟ್ಟೆ, ಅವಾಗ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ನಾನು ತಡ್ಕೋತೀನಿ, ಆಗು ಹೋಗುನ ತಡ್ಕೋತೀನಿ ಅಂದ್ರೆ ಮಾತ್ರ ವ್ಯವಹಾರ, ಇಲ್ಲ ಅಂದ್ರೆ ಇಲ್ಲ. ಕಷ್ಟ ನಷ್ಟ ಎಲ್ಲ ಅನುಭವಿಸ್ಕೊಂಡು ಸರಿದೂಗಿಸ್ಕೊಂಡು ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ಮಾತ್ರ ಅದು ಒಂದು ಉದ್ಯಮ ಅಂತ ಹೇಳ್ಬಹುದು. ಲಾಭ ಬಂದಾಗ ಇದು ಆಗೋದು, ಮನೆ ಸ್ವಲ್ಪ ಕಡಿಮೆ ಆದಾಗ ಕುಗ್ಗೋದು. ಅದರಲ್ಲೂ ಎಕ್ಸ್ಪೆಷಲಿ ಸರ್ ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಸರ್, ಈಗ ಫುಡ್ ಡಿಪಾರ್ಟ್ಮೆಂಟ್ ಇವತ್ತಿನ ಜನರೇಷನ್ ಎಲ್ಲ ಯಾರೇ ಬರ್ಲಿ ಫುಡ್ ಡಿಪಾರ್ಟ್ಮೆಂಟ್ ಗೆ ಬಂಡವಾಳ ಹಾಕೋದು ಜಾಸ್ತಿ. ಈಗ ಒಂದು ಹೋಟ್ಲ್ ಇರೋ ಜಾಗದಲ್ಲಿ 10 ಹೋಟ್ಲ್ ಆಗುತ್ತೆ, 10 ಹೋಟ್ಲ್ಗೂ ಡಿವೈಡ್ ಆಗ್ಬಿಡುತ್ತೆ ಕಸ್ಟಮರ್. ಈಗೇನು ಹೊಸಬ್ರು ಯಾರು ಬರಲ್ಲ, ಬರೋರು ಅಲ್ಲಿ ಏನು ಲೋಕಲ್ಸ್ ಇರ್ತಾರೆ ಅವರೇ ಡಿವೈಡ್ ಆಗ್ಬೇಕು. ಹೊಸಬ್ರು ಬಂದ್ರೆ ತಿಂಗಳಲ್ಲಿ 1-2 ದಿವಸ ಬರ್ತಾರೆ ಅಷ್ಟೇ, ಅವಾಗ ಏನಾಗುತ್ತೆ ಯಾರಿಗೂ ಬಿಸ್ನೆಸ್ ಆಗಲ್ಲ, ಅವಾಗ ಏನಾಗುತ್ತೆ ಒಂದೊಂದೇ ಕ್ಲೋಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಹಂಗಾಗಿದೆ ಅಂದ್ರೆ ಯಾರೇ ಮಾಡ್ಲಿ, ಈಗ ಒಂದು ಜಾಗದಲ್ಲಿ ಒಂದು ಐಟಮ್ ಇದೆ ಅಂದಾಗ ಆ ಐಟಮ್ ಬಿಟ್ಟು ಬೇರೆ ತರ ಐಟಮ್ ಹೊಸ ತಿಂಡಿ ಹೊಸ ಐಟಮ್ ಕ್ಲಿಕ್ ಮಾಡಬೇಕು. ಅದು ಬಿಟ್ಬಿಟ್ಟು ನಾ ಈಗ ಆ ಹೋಟ್ಲ ಕ್ಲಿಕ್ ಅಲ್ಲಿ ಚೆನ್ನಾಗಿ ನಡೀತಾ ಇದೆ, ನಾನು ಅದೇ ಐಟಮ್ ಮಾಡೋಣ ಅಂತ ಮಾಡಿದಾಗ ನಿನಗೂ ಇಲ್ಲ ನನಗೂ ಇಲ್ಲ. ತಾವು ಏನು ಹೇಳ್ತಾ ಇದ್ದೀರಲ್ಲ, ಕೃಷಿಯಲ್ಲಿ ಕೂಡ ಹೀಗೇನೆ. ಈಗ ಒಬ್ರು ಯಾರೋ ಗಂಗಾಧರ ಅನ್ನೋರು ಯಾರೋ ಅಡಿಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಪಕ್ಕದವರು ಕೂಡ ಅದನ್ನೇ ಬೆಳೀತಾರೆ. ಹೀಗಾಗಿ ಪ್ಲಾನಿಂಗ್ ಬೇಕು ಅಂತ ಹೇಳಿದ್ರೆ ಪ್ಲಾನಿಂಗ್ ಇಲ್ಲ ಅಂದ್ರೆ ಸರ್ ಬಿಸ್ನೆಸ್ ಮಾಡಕ್ ಆಗಲ್ಲ ಸರ್. ಈಗ ಯಾರೋ ಒಬ್ರು ಎಲ್ಲಿಂದನೋ ಒಂದು ಹೊಸ ಬೆಳೆ ತಗೊಂಡ್ ಬಂದಿರ್ತಾರೆ, ಪೇರ್ಲ ಹಣ್ಣಿಂದೋ ಅಥವಾ ಯಾವ್ದೋ ಜಂಬು ನೇರಳೆದೋ ಅಥವಾ ಇನ್ನೂ ಯಾವ್ದೋ ಒಂದು ಒಳ್ಳೆ ಹಣ್ಣಿನ ಬೆಳೆನ ಅವ್ರು ಹಾಕಿದ್ದಾರೆ ಅಂತಂದ್ರೆ ಪಕ್ಕದಲ್ಲಿ ಎಲ್ಲರೂ ಕೂಡ ಅದನ್ನೇ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಏನಂತಂದ್ರೆ ನೀನು ಇದು ಬೆಳೆಯಪ್ಪ, ನೀನು ಇದು ಬೆಳಿ, ಮಾರ್ಕೆಟ್ ಅಲ್ಲಿ ಇದು ಇದೆ, ಇದು ಈ ತರ ನಮ್ಮ ನಮ್ಮಲ್ಲೇ ಅಂದ್ರೆ ರೈತ ಬಾಂಧವರಲ್ಲೇ ಒಂದು ತಿಳುವಳಿಕೆ ಒಂದು ಒಂದು ಒಡಂಬಡಿಕೆ ಇಲ್ಲದೆ ಇದ್ರೆ ಈ ತರ ನೀವು ಹೇಳಿದ ಹಾಗೆ ಅಷ್ಟ ಆಗುತ್ತೆ ಸರ್. ಈಗ ಏನಾಗಿದೆ ಅಂದ್ರೆ ಇವತ್ತಿನ ಜನರೇಷನ್ ಸರ್ ನಿನ್ನ ಮಾತ್ ನಾನು ಏನಕ್ಕೆ ಕೇಳಬೇಕು ಅನ್ನಂಗ್ ಆಗ್ಬಿಟ್ಟಿದೆ ಇವತ್ತಿನ ಜನರೇಷನ್. ಹಂಗಾಗಿ ಈಗ ನಾನು ಶಂಕರಘಟ್ಟಕ್ಕೆ ಬಂದಾಗ ಒಂದು ಎಗ್ ರೈಸ್ ಅಂಗಡಿನೇ ಇರಲಿಲ್ಲ. ನಾನು ಬಂದೆ ಅದಾದ್ಮೇಲೆ ಇವತ್ತು 35-40 ಹೋಟ್ಲ್ ಇದೆ, 40 ಹೋಟ್ಲಲ್ಲೂ ಅದೇ ಮಾಡ್ತಾರೆ. ಈಗ ಅದೇ ಬೇರೆ ಬೇರೆ ಐಟಮ್ ಆಗಿದ್ರೆ ನನಗೂ ಬಿಸ್ನೆಸ್ ಆಗ್ತಿತ್ತು, ಅವ್ರಿಗೂ ಬಿಸ್ನೆಸ್ ಆಗ್ತಿತ್ತು. ಈಗ ಏನಾಗಿದೆ ಅಂದ್ರೆ ಡಿವೈಡ್ ಆಗ್ಬಿಟ್ಟಿದೆ. ಈಗ ನಾವು ಅವಾಗ ನನಗೆ 100 ಬರ್ತಾ ಇದ್ರು, ಈಗ 20 ಬರಕ್ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಡಿವೈಡ್ ಆಗ್ಬಿಡುತ್ತೆ. ಹಂಗಾಗಿ ಸೊ ಇನ್ನು ಹೆಚ್ಚಿನ ಒಂದು ಗ್ರಾಹಕರನ್ನ ಆಕರ್ಷಿಸುವಕ್ಕೋಸ್ಕರ, ಆಮೇಲೆ ಹೆಚ್ಚಿನ ಒಂದು ಗಿರಾಕಿಗಳನ್ನ ತಮ್ಮದೇ ಒಂದು ಶೈಲಿಯಲ್ಲಿ ಆಕರ್ಷಣೆ ಮಾಡೋಕ್ಕೋಸ್ಕರ ಏನು ನಿಮ್ಮ ಒಂದು ಯೋಚನೆ ಸರ್? ಆಕರ್ಷಣೆ ಅಂತೂ ನಮ್ಮ ಐಟಮ್ ಗಳಲ್ಲಿ ಇದೆ, ಅದರಲ್ಲೇನು ನಾವು ಯಾವುದೇ ಕಳಪೆ ಐಟಮ್ ಮಾಡಲ್ಲ. ಬೇಕಾದ್ರೆ ನಮ್ಮ ಏರಿಯಾದಲ್ಲಿ ವಿಚಾರ ಮಾಡಿ, ಕಳಪೆ ಐಟಮ್ ಏನಿಲ್ಲ. ಆದ್ರೆ ಇಲ್ಲಿ ನಮ್ದು ಸ್ಟೂಡೆಂಟ್ ಏರಿಯಾ ಆದ್ರಿಂದ ಈಗ ಗೌರ್ಮೆಂಟ್ ರಜಾ ಬಂದ್ಬಿಡುತ್ತೆ. ಈಗ 3-4 ದಿವಸ ನೋಡಿ, ಈಗ ಶಂಕ್ರಾಂತಿ 3-4 ದಿವಸ ರಜಾ ಬಂದ್ಬಿಡ್ತು. ಅವಾಗ ಕಷ್ಟ ಅಲ್ಲ ನಮ್ಗೆ, ಇಲ್ಲಿ ಏನು ನಡೆಯೋದೇ ಇಲ್ಲ. 4 ದಿವಸ ನಾವು ಮನೇಲಿ ಇದ್ವಿ, ನಮ್ಮ ಕಮಿಟ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹಂಗಾಗ್ಬಿಡುತ್ತೆ ಸ್ಟೂಡೆಂಟ್ ಏರಿಯಾದಲ್ಲಿ. ನನಗೆ ಈಗ ನಾನು ಹೇಳ್ದಂಗೆ ನಮ್ಗೇನು ಅಂತ ಕಡಿಮೆ ಅಂತ ಅಂತ ಏನಿಲ್ಲ. ಒಂದು ಸ್ಟೂಡೆಂಟ್ ಇದ್ರೆ ಒಂದು ಅವರೇಜ್ ನಡ್ಕೊಂಡು ಹೋಗುತ್ತೆ, ತೊಂದರೆ ಇಲ್ಲ. ಈಗ ಇಷ್ಟು ಹೋಟ್ಲ್ ಆಯ್ತು, ನನಗೇನು ಬಿಸ್ನೆಸ್ ಡಲ್ ಆಗಿದೆ ಅದು ಏನಿಲ್ಲ, ಮ್ಯಾನೇಜ್ ಆಗ್ತಾ ಇದೆ. ಆದ್ರೆ ನಮ್ಗೇನು ರೆಗ್ಯುಲರ್ ಕಾಲೇಜ್ ಇರಬೇಕು. ಈಗ ಕಮರ್ಷಿಯಲ್ ಏರಿಯಾ ಆದ್ರೆ ಇವತ್ ಬಂದ್ರೆ ನಾಳೆ ಬರಲ್ಲ ಬಿಡಪ್ಪ ಅನ್ಬಹುದು. ಇಲ್ಲಿ ನಮ್ಗೆ ಇವತ್ ಬಂದ್ರೆ ನಾಳೆ ಬರಬೇಕು. ಹೌದು, ಅವರೇ ನಿಮ್ಗೆ ಮುಖ್ಯ ಒಂದು ಗ್ರಾಹಕರು ಅಲ್ವಾ? ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಾಗ್ಲಿ, ಸಂಶೋಧಕರಾಗ್ಲಿ, ಆಮೇಲೆ ಇಲ್ಲಿನ ಒಂದು ಬೋಧಕ ಬೋಧಕೇತರ ಒಂದು ಏನು ಸಿಬ್ಬಂದಿಗಳಿದ್ದಾರೆ ಅವರೇ. ಇದು ಏನು ಕಮರ್ಷಿಯಲ್ ಜಾಗ ಅಲ್ಲ, ಇದು ಒಂದು ವಿದ್ಯಾ ಸಂಸ್ಥೆಗೆ ವಿದ್ಯಾರ್ಥಿ ವಿದ್ಯಾರ್ಥಿಯ ಒಂದು ಒಂದು ಏಳಿಗೆಗೆ ಇರ್ತಕ್ಕಂತ ಒಂದು ವಿಶ್ವವಿದ್ಯಾಲಯ. ಸೊ ಈ ಒಂದು ನಿಟ್ಟಿನಲ್ಲಿ ಮುಂದೆ ಬರ್ತಕ್ಕಂತ ನಮ್ಮ ಯುವ ಪೀಳಿಗೆಗೆ ಏನು ಹೇಳ್ತೀರಾ ಸಾರಾಂಶ ರೂಪದಲ್ಲಿ? ಏನಿಲ್ಲ ಸರ್, ಅದೇ ತುಂಬಾ ಯೋಚನೆ ಮಾಡಿ ಒಂದು ಬಂಡವಾಳ ಹಾಕ್ಬೇಕು. ಅಂದ್ರೆ ಈಗ ಯಾರೋ ಹೇಳ್ತಾರೆ, ಫ್ರೆಂಡ್ಸ್ ಹೇಳ್ತಾರೆ, ಏ ಅಲ್ಲಿ ಹಂಗಾಗತ್ತೆ, ಇಲ್ಲಿ ಹಿಂಗಾಗತ್ತೆ, ನನ್ನ ಕಣ್ಣಿಂದ ನೋಡಿ ಮಾ, ಏ ಅಲ್ಲಿ ಹಂಗಾಗತ್ತೆ ಅಂತ ಮಾಡಿದ್ರೆ ಅದು ಲಾಸೆ. ನನ್ನ ಅನುಭವ ಇರಬೇಕು, ನಾನು ಮಾಡ್ತೀನಿ ಅನ್ನ ಮನಸ್ಥಿತಿ ಇರಬೇಕು. ಈಗ ಒಬ್ಬ ಲೇಬರ್ ಬಂದಿಲ್ಲ, ಅವಾಗ ನಾನ್ ಮಾಡ್ತೀನಿ ಅನ್ನಂಗಿರ್ಬೇಕು. ಸಣ್ಣದಾಗ ಸ್ಟಾರ್ಟ್ ಮಾಡಿದಾಗ ಯಾರು ಬಂದಿಲ್ಲ ಅಂದ್ರೂ ನಾನ್ ಮಾಡ್ತೀನಿ ಅನ್ನಂಗಿದ್ರೆ ಮಾತ್ರ ಬಂಡವಾಳ ಹಾಕಿ, ಇಲ್ಲ ಅಂದ್ರೆ ಬೇಡ. ಕಷ್ಟ ಆಗುತ್ತೆ ಸರ್, ಏನಕ್ಕೆ ಅಂದ್ರೆ ನಾನು ಹೇಳಿಲ್ಲ, ಈಗೆಲ್ಲ ಒಂದ್ ಕಡೆ 5 ಸಾಲ ತಂದು 5 ತಿಂಗಳ ಇಷ್ಟು ಬಡ್ಡಿ ಅಂತ ಕಟ್ಟಿ ಅವ್ರ ಕೂಲಿ ತೆಗೆದು ಕಷ್ಟ ಆಗುತ್ತೆ. ಈಗ ಅವ್ರು ಯೋಚನೆ ಮಾಡಿ ಹಾಕಿರಲ್ಲ, ಯಾರ್ದೋ ಮಾತ್ ಕೇಳಿ ಹಾಕಿರ್ತಾರೆ, ಲಾಸ್ ಮಾಡ್ಕೊಂಡಿಲ್ಲ, 5 ಸಾಲ ಸುಮ್ನೆ ಅನಗತ್ಯ ಬಂದ್ಬಿಡುತ್ತೆ. ಈ ರೀತಿಯಿಂದ ನಮ್ಮ ಯುವಕರಿಗೆ ತಾವು ಹೇಳ್ತೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ 7022527619. ಇನ್ನೊಂದ್ ಸರ್ 7022527619. ಧನ್ಯವಾದ ಮಹೇಶ್ ಅವರೇ. ಇದುವರೆಗೆ ತಾವು ನಮ್ಮ ಯುವ ರೈತರಿಗೆ, ಯುವಕರಿಗೆ ಮತ್ತೆ ಯುವತಿಯರಿಗೆ, ಏನು ಈಗ ಅಲ್ಪ ಸ್ವಲ್ಪ ಜಮೀನು ಇದ್ದಿನವರಿಗೆ ತಾವು ಮಾದರಿಯಾಗಿ ಈ ಒಂದು ಉದ್ಯಮದಲ್ಲಿ, ಸಣ್ಣ ಉದ್ಯಮದಲ್ಲಿ ಚೆನ್ನಾಗಿ ಒಂದು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಏನು ಮೊಬೈಲ್ ಕ್ಯಾಂಟೀನ್ ಒಂದು ರೂಪದಲ್ಲಿ. ಸೊ ಇದು ಇನ್ನು ತಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಶಾಖೆಗಳಾಗಿ ಪರಿವರ್ತಿಸಲಿ ಅಂತ ಕೂಡ ನಾವು ಹಾರೈಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಭದ್ರಾವತಿ ಆಕಾಶವಾಣಿ FM ಕೇಂದ್ರದ ಮೂಲಕ ಕೇಳುಗರಿಗೆ, ರೈತ ಬಾಂಧವರಿಗೆ ಮತ್ತೆ ಯುವಕರಿಗೆ ಯುವತಿಯರಿಗೆ ಮಾರ್ಗದರ್ಶನವಾಗಿ ಸಂದರ್ಶನ ರೂಪದಲ್ಲಿ ಮಾಹಿತಿ ನೀಡಿದ್ದಕ್ಕೆ ಇನ್ನೊಂದು ಬಾರಿ ತಮಗೆ ನಮಸ್ಕಾರ ಹಾಗೂ ಧನ್ಯವಾದ. ನಮಸ್ಕಾರ ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಇದುವರೆಗೂ ಮೊಬೈಲ್ ಕ್ಯಾಂಟೀನ್ ಈ ಕುರಿತು ಸ್ವಂತ ಉದ್ಯಮದಲ್ಲಿ ತೊಡಗಿ ಸ್ವಾವಲಂಬಿ ಬದುಕು ಸಾಗಿಸುತ್ತಿರುವ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಶಂಕರಘಟ್ಟದ ಯುವ ರೈತರಾದ ಮಹೇಶ್ ಕೆಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೇಳಿ ಆರತಿ ಪದ, ಚಿತ್ರದುರ್ಗ ಜಿಲ್ಲೆ ರಾಜೇಂದ್ರ ನಗರದ ಶ್ರೀಮತಿ ನರಸಮ್ಮ ಮತ್ತು ತಂಡದವರಿಂದ. ಗಾಳೆ ಗಾಳೆ ಎಡೆ ಶ ಮಗಳ ಚಾಂದ ಸಿಯಮ್ಯಾಲೆ ಚಿಕ್ಕಮಗಳ ಚಾಂದ ಸಿಯಮ್ಯಾಲೆ ಅಳ್ಳ ಚಂದ ಕೊಲ್ಲೆಗೆ ಕಾಲ ಚಾಂದ ಪಟ್ಟಣ ಚಾಂದ ದಾವಣಗೆರೆ ಪಟ್ಟಣ ಚಾಂದ ಚಿಕ್ಕಮಗಳ ಶಾಂತ ಸಿಯಮ್ಯಾಲೆ ಶಾಂತ ಸಿಯಮ್ಯಾಲೆ ಚಿಕ್ಕಮಗಳ ಶಾಂತ ಸಿಯಮ್ಯಾಲೆ ಬಗೆದ್ರಾಗೆ ಓಡಮ್ಮ ಕಾಡೋ ಸಾವ ಗೊಡೆ ಮೇಲೆ ರಡೆ ಅರಗೇನೆ ಗೊಡೆ ಮೇಲೆ ಸಂಭ್ರಮದ ನೋಡಿಯ ನೋಡೋ ಸ್ವಭಾವದ ನೋಡಿಯ ನೋಡೋದಾವೆ ಸ್ವಭಾವದ ನೋಡಿಯ ನೋಡೋದಾವೆ ಅವಕ ಎದುರಾಗೆ ತುಂಬ ಮಾಡೋ ಸಾವ ಕಂಬದ ಮೇಲೆ ರಡಾರಗೇನೆ ಕಂಬದ ಮೇಲೆ ಸಂಭ್ರಮದ ನೋಡಿಯ ನೋಡೋ ಸಂಭ್ರಮದ ನೋಡಿಯ ನೋಡೋದಾವೆ ಸಂಭ್ರಮದ ನೋಡಿಯ ನೋಡೋದಾವೆ ನೋಡಿಯ ನೋಡಲಾಂದೆ ನೋಡೋದಾವೆ ಅಕ್ಕ ಭವಾನ ಗರಿ ಜೋಡೆ ಅಕ್ಕ ಭವಾಗ ಸರಿ ಜೋಡೆ ಅಪ್ಪ ಕೇಳ್ಯಾನೆ ಹೊಸ ಮಾತ ರಪ್ಪ ಕೇಳ್ಯಾನೆ ಹೊಸ ರಪ್ಪ ಕೇಳ್ಯಾನೆ ಹೊಸ ಮಾತ ರಪ್ಪ ಕೇಳ್ಯಾನೆ ಹೊಸ ಮಾತ ಕೇಳ್ಯಾನೆ ಉಸನ ಹೊಸ ಮಾತು ಕೇಳ್ಯಾನೆ ಯಸನ ಮಾಡ್ಯಾನೆ ಯಸಳ ಮಲ್ಲಿಗೆಯ ಯಸಳ ಮಲ್ಲಿಗೆಯ ಕೊಯ ಮಲ್ಲಿಗೆಯ ಕೊಯ ಶಾನೆ ಯಸಳ ಮಲ್ಲಿಗೆಯ ಕೊಯ ಶಾನೆ ಕಟ್ಟೆ ರನ್ನದ ಕಟ್ಟೆ ಕಟ್ಟೆ ಚೆನ್ನದ ಕಟ್ಟೆ